ನಮ್ಮ ಬ್ಯಾಲಿಸ್ಟಿನ್ ಇದೆಯಲ್ಲ ಅದು ಅಥವಾ ಹೌದು ಹೌದು ಇಂಥದನ್ನ ಬಳಕೆ ಮಾಡಿ ಮಾಡಬೇಕಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಆಯ್ಕೆ ಮಾಡ್ತಕ್ಕಂತ ಕಬ್ಬು ಆರೋಗ್ಯವಾಗಿದೆಯಾ ಇಲ್ವಾ ಅನ್ನೋದು ನೋಡ್ಬೇಕು. ಒಂದು ತುಂಡು ಅಂತ ರೋಗ ಇರುವಂತ ತುಂಡಿದ್ರು ಕೂಡ ನಿಮ್ಮ ಜಮೀನಲ್ಲಿ ಜಾಸ್ತಿ ಆಗ್ತದೆ. ಹಾಗಾಗಿ ಆಯ್ಕೆ ಬಹಳ ಮುಖ್ಯ. ನಂತರ ಬೀಜೋಪಚಾರ ಅದಾದ್ಮೇಲೂ ಕೂಡ ರೋಗ ಬಂತು ಅಂತಂದ್ರೆ ನಮ್ಮ ವಿಜ್ಞಾನಿಗಳು ಅಥವಾ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ನೀವು ರೋಗನಾಶಕವನ್ನು ಸಿಂಪಡಣೆ ಮಾಡಬೇಕಾಗ್ತದೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸಮಗ್ರ ಪೀಡಿ ನಿರ್ವಹಣೆ ಮತ್ತು ಅದರ ಘಟಕಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ಸಮಗ್ರ ಪೀಡೆ ನಿರ್ವಹಣೆ ಮತ್ತು ಅದರ ಘಟಕಗಳು ವಿಶೇಷವಾಗಿ ಅವಶ್ಯಕತೆಗೆ ಅನುಗುಣವಾಗಿ ವಿವಿಧ ಹಂತಗಳಲ್ಲಿ ಬೆಳವಣಿಗೆ ವಿವಿಧ ಹಂತದಲ್ಲಿ ನಾವು ಅರ್ಥ ಮಾಡಿಕೊಂಡು ಆರ್ಥಿಕ ಹಾನಿ ಏನಾದರೂ ಎತ್ತು ವ್ಯತ್ಯಾಸ ಆದರೆ ಅಂದರೆ ಆರ್ಥಿಕ ಹಾನಿಯ ಪ್ರಮಾಣ ಮಿತಿಗಿಂತ ಹೆಚ್ಚಾದಲ್ಲಿ ಅಂತಹ ಸಂದರ್ಭದಲ್ಲಿ ಮಾತ್ರ ಎಲ್ಲಾ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿಯೂ ಕೂಡ ಬರುವಂತಹ ರೋಗ ಮತ್ತು ಕೀಟಗಳನ್ನು ನಿಸರ್ಗದ ಪದ್ದತಿಗಳನ್ನು ಅರ್ಥ ಮಾಡಿಕೊಂಡು ನಾವು ಈ ಒಂದು ಪೀಡೆಯನ್ನು ನಿಯಂತ್ರಣ ಮಾಡುವಂತಹ ಪದ್ದತಿಗೆ ಸಮಗ್ರ ಪೀಡೆ ನಿರ್ವಹಣೆ ಅಂತ ಕರಿತೇವೆ. ಇಲ್ಲಿ ವಿಶೇಷವಾಗಿ ನಾವು ಸಮಗ್ರ ಪೀಡೆ ನಿರ್ವಹಣಾ ಪದ್ದತಿನಲ್ಲಿ ಬೇಸಾಯ ಕ್ರಮಗಳು, ಯಾಂತ್ರಿಕ ಕ್ರಮ, ಜೈವಿಕ ಕ್ರಮ, ಕೊನೆಯದಾಗಿ ನಾವು ರಾಸಾಯನಿಕ ಕ್ರಮಗಳಿಗೆ ನಾವು ಅನುಸರಿಸಬೇಕಾಗ್ತದೆ. ಬಹುತೇಕ ರೈತರು ಮಾಡತಕ್ಕಂತ ದೊಡ್ಡ ತಪ್ಪು ಮೊದಲನೇ ಆಯ್ಕೆ ರಾಸಾಯನಿಕ ಕ್ರಮ ಆಗಿರ್ತದೆ. ಪ್ರಶ್ನೆ ಇದೆ ಅಂತ ತಗೊಳ್ಳುವ, ಕರೆಕ್ಟ್ ಆಯ್ತು. ಹಾಗಾಗಿ ಈಗ ಈ ರಾಸಾಯನಿಕ ಬಳಸಬಾರದು, ರಾಸಾಯನಿಕ ಮೊದಲ ಆದ್ಯತೆ ಆಗಬಾರದು. ಮೊದಲನೇ ಆದ್ಯತೆ ಬೇಸಾಯ ಕ್ರಮ ಆಗಬೇಕು, ಎರಡನೇದು ಯಾಂತ್ರಿಕ ಆದಾಯ, ಅದನ್ನ ಮೀರಿದಾಗ ಮೊದಲ ಪ್ರಾರಂಭ ಅಂದ್ರೆ ಸಿಂಪಡಣೆ ಮಾಡುವಂತದ್ದು ಜೈವಿಕ ಔಷಧಿಗಳನ್ನು ಸಿಂಪಡಣೆ ಮಾಡುವುದು, ಅಲ್ಲಿಂದ ಸಿಂಪಡಣೆ ಸಸ್ಯಜನ್ಯ ಮತ್ತೆ ಪ್ರಾಣಿಜನ್ಯ. ಹೇಳಿ ಸರ್, ಎಲ್ಲಿಂದ ಕುಲಕರ್ಣಿ ಅಂತ ಹೇಳಿ ಹೆಸರು ಸರ್, ಪ್ರಶ್ನೆ ಕೇಳಿ. ಈಗ ನಾವು ಏನು ಬೀಜವನ್ನ ಬಿತ್ತೇವೆ ಮತ್ತು ಗೊಬ್ಬರ ಹಾಕುವಾಗ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದ್ರು ಕೂಡ ಕೀಟಗಳ ಬಾಧೆ ಆಗುವ ಕುಲಕರ್ಣಿ ಅವರೇ, ನಾನು ನಿಮ್ಮ ಪ್ರಶ್ನೆ ಬಹುಶಃ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ವಿಶೇಷವಾಗಿ ಏನಾಗುತ್ತೆ, ನಾವು ಸಮಗ್ರ ಕೃಷಿ ತತ್ವಗಳ ಬಗ್ಗೆ ಈಗ ಅಷ್ಟೇ ಮಾತಾಡ್ತಾ ಇದ್ದೆ. ಸಮಗ್ರ ಕೃಷಿ ತತ್ವಗಳನ್ನು ಸರಳವಾಗಿ ಅರ್ಥ ಮಾಡಿಕೊಂಡು ಅಂದ್ರೆ ಬೇಸಾಯ ಕ್ರಮಗಳನ್ನು ಅಂದ್ರೆ ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು, ಮತ್ತೆ ನಿರೋಧಕ ತಳಿಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ಹಂಗಾಮಿಗೆ ಸೂಕ್ತವಾದಂತಹ ತಳಿಗಳನ್ನು ಬಳಕೆ ಮಾಡಿದ್ರೆ ಬಹುಶಃ ನಾವು ಬೇಸಾಯ ಕ್ರಮವನ್ನು ಸಮರ್ಪಕವಾಗಿ ಮಾಡಿದ್ದೀವಿ ಅಂತ. ಅದರ ನಂತರ ಇದಕ್ಕೂ ಮೀರಿ ಮೋಹಕ ಬೆಲೆಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ಏನು ದೀಪದ ಬೆಳಕನ್ನ ಅಲ್ಲಲ್ಲಿ ಮಾಡುವಂಥದ್ದು, ಬೆಂಕಿ ಹಚ್ಚುವಂಥದ್ದು, ಅಥವಾ ಇವೆರಡೂ ಪದ್ಧತಿಗೂ ನಾವು ಸೋತಾಗ ಆವಾಗ ಜೈವಿಕ ಕ್ರಮಗಳಿಗೆ ನಾವು ಮೊದಲ ಆದ್ಯತೆ ಕೊಡಬೇಕು. ಟ್ರೈಕೋಡರ್ಮಾ ಟ್ರೀಟ್ಮೆಂಟ್ ಮಾಡಬಹುದು ನಿಮ್ಮ ಬೀಜಗಳಿಗೆ, ಅಥವಾ ಸೂಕ್ಷ್ಮ ಜೀವಾಣುಗಳನ್ನ ಬಿಟಿ ಬ್ಯಾಸಿಲಸ್ ಥುರಿಂಜಿಯೆನ್ಸಿಸ್ ಅಂತದನ್ನ ಟ್ರೀಟ್ಮೆಂಟ್ ಮಾಡಬಹುದು. ಇದನ್ನ ಮಾಡಿನೂ ಕೂಡ ನಿಮ್ಗೆ ಮತ್ತೆ ಬರ್ತಾ ಇದೆ ಅಂತಂದ್ರೆ ಸಸ್ಯಜನ್ಯ ಕೀಟನಾಶಕಗಳಿದಾವೆ ನಮ್ಗೆ, ನೀಮ್ ಬೇಸ್ಡ್ ಔಷಧಿಗಳಿದಾವೆ, ಅದನ್ನ ನಾವು ಬಳಕೆ ಮಾಡಬಹುದು. ಬೆಳ್ಳುಳ್ಳಿ, ಹೊಗೆ ಸೊಪ್ಪು, ಇತರೆ ನಮ್ಮಲ್ಲಿ ಪರಿಸರದಲ್ಲಿ ದೊರೀತಕ್ಕಂತ ಭೂಮಿಯ ಗುಣದಿಂದಲೂ ಕೀಟನಾಶಕ ಕೀಟದ ಹಾವಳಿ ಜಾಸ್ತಿ ಆಗಬಹುದು. ಖಂಡಿತವಾಗ್ಲೂ ಕೂಡ ಸಿ, ನಿಮ್ಗೆ ನಿರಂತರವಾಗಿ ಒಂದೇ ಬೆಳೆಯನ್ನ ಒಂದು ಪ್ರದೇಶದಲ್ಲಿ 3-4 ವರ್ಷ ನಿರಂತರವಾಗಿ ಬೆಳೆದ್ರೆ ಅಲ್ಲಿ ಆ ರೋಗ ಮತ್ತೆ ಕೀಟಗಳ ಉಲ್ಬಣ ಜಾಸ್ತಿ ಆಗಬಹುದು. ಹಾಗಾಗಿ ನಾವು ಬೆಳೆ ಪರಿವರ್ತನೆ ಮಾಡಬೇಕಂತ ಹೇಳ್ತೀವಿ ನಿರಂತರವಾಗಿ ಬೆಳೆ ಈ ಎಲ್ಲಾ ಕ್ರಮಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಾವು ರೋಗ ಮತ್ತೆ ಕೀಟಗಳನ್ನ ಯಾವುದೇ ಔಷಧಿ ಮತ್ತೆ ಇದು ಬಳಕೆ ಮಾಡಿದ್ರು ಕೂಡ ನಿರಂತರ ಮಾಡಬಹುದು. ಬಹುಶಃ ನಿಮ್ಮ ಪ್ರಶ್ನೆ ನಿಮ್ಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಇಲಾಖಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಕುಲಕರ್ಣಿ ಅವರೇ, ನಮಸ್ಕಾರ. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದ ಸಮಯ ಮುಗಿಸ್ತಾ ಇದೆ, ಅದಕ್ಕಾಗಿ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಆಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣಾ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಚ್ ಕೆಂಪೇಗೌಡ ಅವರು. ಕೆಂಪೇಗೌಡ ಅವರೇ, ನಮ್ಮ ಎಲ್ಲ ಕೇಳುಗರ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೀರಿ, ತಮಗೆ ತುಂಬಾ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಕೂಡ ಮುಗಿಸ್ತಾ ಇದ್ದೇವೆ. ಮತ್ತೆ ಸೆಪ್ಟೆಂಬರ್ 10 ನಾವು ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರೇ ಹಾಗೂ ತುಂಬಪ್ಪಗೌಡ.

ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ವಿಜಯಪುರ, ಬಾಗಲಕೋಟ್ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 75%, ರಾಯಚೂರು ಜಿಲ್ಲೆ ಒಳಗ 45%, ಕೊಪ್ಪಳ ಜಿಲ್ಲೆ ಒಳಗ 65%, ಯಾದಗಿರಿ ಜಿಲ್ಲೆ ಒಳಗ 55%, ಬಳ್ಳಾರಿ ಜಿಲ್ಲೆ ಒಳಗ 40%, ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 80% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಚದುರಿದಂಗ ಮಳೆ ಆಗಬಹುದು. ಅತಿ ಹಗುರದಿಂದ ಹಗುರವಾಗಿ ಮಳೆಯ ಸಾಧ್ಯತೆಗಳು ಅದಾವ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಹನುಮಂತರಾವ್ ಜಮಾದಾರ್ ಹಾಗೂ ಸಂಗಡಿಗರಿಂದ ಗೀಗಿ ಪದ ಕೇಳೋಣ. ಚರಿತ್ರ ಕೇಳಿ ನೀವು ಆಗ್ರೆ ಸುಧಾರಣ ವರ್ಣಿಸುವನ ಕವಿಯ ಮಾಡಿ ಶರಣ ನಾಮ ಸದ್ಯತೆಯ ವರ್ಣ ಜಪಸಿದರೆ ಸುತ್ತ ಶರಣ ಮಾಡಿ ಹೇಳುವ ಶರಣ ಬಸವ ಶರಣ ಪುರಾಣ ಶಿವಲೋಕನಾದ ದೇವ ದೇವತೃ ಹೊದ್ದ ಸಭ ಮಾಡಿಸಿ ಮಾತಾಡ್ತಾರ ಮಾನ್ಯ ಮಾತಿಗರು ಚತುರ ವೇದ ಓದಿ ಆದಿ ಬ್ರಹ್ಮ ಭವಿಷ್ಯ ಬರವರು ಹೊದ್ದ ಕಲಿದಾಗ ಹಿಂತ ಬದ್ಧ ಜಾಲ ನಡೆದ ತಂದು ಬದ್ಧ ಸಾರ ಶಿವಲೋಕನಾದ ದೇವ ದೇವತೃ ಬಸವನಗಂತ ವಾರಸ ಬಿಟ್ಟರು ಒಡೆಯ ನಾರದ ಮುನಿ ಅಲ್ಲೇ ಇದ್ರು ಕಿಡಿ ಇಟ್ಟರು ಆ ಜಡಿಧರನ ಮಾತಿಗಾಗಿ ಕಬುಲು ಬಿಟ್ಟರು ನಡಿ ಅಂದ್ರೆ ಬಸವನ ಪಳೆ ಮರ್ತ ಲೋಕ ಅರಳ ಕೊಂಡಿದಿ ಆದ ಹೊಟ್ಟೆ ಹುಟ್ಟ ಅಂತ ಪಣಿ ಕೊಟ್ಟರು ಮರದಿ ಮಡೆ ಮತಾಯಿ ನಂದಿ ಪೂಜಾ ನೇಮ ಇಟ್ಟರು ಪರಮ ಪರಸನ ಮಾತ ಕೇಳಿ ಪರಮಾತ್ಮನ ಸ್ವರೂಪ ಬಸವ ಹೌದು ಪರತ ಆಡಲಿಲ್ಲ ಆದ ರೈತ ಅಂದರು ನೀವು ಗುರುತಿಟ್ಟು ಗುರುವಾಗಿ ಬಾಂಧಾರು ಇಲ್ಲೇ ಮರ್ತ ಕೂಡಿದರಂತ ಪ್ರಭುನ ಪಾದಕ ಹಂಜರು ಅದೇ ಸುರ್ತಿನ ಜ್ಞಾನ ನಾನು ಜಂಗಮೇಶ ತಾಳಿ ಬರ್ತ ಗುರುವಾಗಿ ನಿನ್ನ ಜೊತೆ ಇರ್ತ ಅಂದರು ಅದೇ ತೀರ್ಥ ಪರಿಸರ ಗುರುವೆ ನಿನ್ನ ಮುಂದಿನ ಹೊಸ ವರ್ಣ ಸರಾನ ನಾವು ತಾರ ತಗೊಂಡ ಗಂಭೀರ ಬಂದಾರ ಮಡಮಿತಾಳಪತಿ ವರ ಮಡಂ ಮಾನ ನಿಷ್ಠಿ ಧರಮ ಸಾಮರತ ಧರ್ಮ ಸಾಮರತ ಇದು ಮೂರ್ನೇ ಗರ್ಭ ನಿಂತೀತ ಮೂರು ಮಂದಿ ಅಣತಮ್ರಿದ್ರು ಮುಕ್ತಿ ಭಂಗರ ತಾಯಿ ತಂದು ಶರಣನ ಅಣದೇವಾಡಿ ದಗ್ಧ ಮಾಡ್ತದೆ ಘಟ್ಟಾಗಿ ಅವರು ವಕ್ರತಾನ ಗದಾಘಾಡಿ ಹೋಗ್ತಿರ್ ನಟ್ಟಿಗೆ ಮನೆಗೆ ಉಳ್ಳದ ಬರುತ್ತಿದಿಲ್ಲ ಮರಿಗೆ ತಮ್ಮ ಹಟ್ಟಿಗೆ ಅಷ್ಟವರಣ ನಿಷ್ಠಿ ನೇಮ ಕಷ್ಟ ಬಿಟ್ಟು ಶರಣ ನಿದ್ದೆ ಜಂಗಮರಿ ಈಗ ಭಿನ್ನ ಕೊಟ್ಟು ಉಳಿಸನ ಹೊಟ್ಟಿಗೆ ಎಷ್ಟು ಖರ್ಚು ಮಾಡಿದ್ರೆ ಅಣದ್ರ